ಚದುರಿದಂತೆ ಮಳೆ ನಿರೀಕ್ಷಿತ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ರಾತ್ರಿ ಕೆಲವು ಕಡೆ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 32, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜುಲೈ 3ರಿಂದ ರಾಜ್ಯ ಬಜೆಟ್ ಅಧಿವೇಶನ ಪ್ರಾರಂಭ. 7ರಂದು ಮುಂಗಡಪತ್ರ ಮಂಡನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಹಿಳೆಯರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಜಾರಿಗೆ ಆಡಳಿತಾತ್ಮಕ ಅನುಮೋದನೆ. ಶ್ರೇಷ್ಠ ಭಾರತ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ ಮಹತ್ವದ್ದು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ವಿಶ್ವ ಪರಿಸರ ದಿನ, ರಾಜ್ಯ ಸರ್ಕಾರದಿಂದ 5 ನಿರ್ಣಯ ಕೈಗೊಳ್ಳಲು ನಿರ್ಧಾರ, ಹಲವೆಡೆ ಜನಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಿಮಿಷ ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಭದ್ರಾವತಿ, ಸಮಯ 6:52. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತೂತಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15-15-15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15-15-15, ಈಗ ಭಾರತ್ ಎನ್ಪಿಕೆ 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೊದಲಿಗೆ ಸಾವಯವ ಕೃಷಿ, ಈ ಕುರಿತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಭದ್ರಾವತಿ ಹಳ್ಳಿಕೆರೆಯ ಕೃಷಿ ಅಧಿಕಾರಿಗಳಾದ ಎನ್ಜಿ ರಘುನಾಥ್ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಭದ್ರಾವತಿಯ ಕೃಷಿ ಅಧಿಕಾರಿಯಾದಂತಹ ಎನ್ಜಿ ರಘುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇಂದು ಸಾವಯವ ಕೃಷಿ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಿಮಗೆ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಸಾವಯವ ಕೃಷಿ ಅನ್ನು ತುಂಬಾ ಎಲ್ಲ ಕಡೆ ಕೇಳ್ತಾ ಇದೀವಿ, ಸಾವಯವ ಕೃಷಿ ಮಾಡಬೇಕು, ಈ ರಾಸಾಯನಿಕನ ಸ್ವಲ್ಪ ದೂರ ಇಡಬೇಕು ಅಂತ. ಆ ಒಂದು ವಿಚಾರದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ರೈತರಿಗೆ? ಇಲ್ಲಿ ಮೊದಲನೇದಾಗಿ ಸಾವಯವ ಕೃಷಿ, ಸಾವಯವ ಕೃಷಿ ಅಂತಾರೆ, ಎರಡು ವಿಭಿನ್ನವಾಗಿ ರೈತರು ಚರ್ಚೆ ಮಾಡ್ತಾರೆ. ಏನಾಗಿದೆ ಅಂದ್ರೆ ಸಾವಯವ ಕೃಷಿ ಅಂದ್ರೆ ಫಸ್ಟ್ ಸಾವಯವ ಅಂದ್ರೆ ಏನು ಅಂತ ರೈತರು ತಿಳ್ಕೋಬೇಕು. ನೆಕ್ಸ್ಟ್ ಸಾವಯವ ಕೃಷಿಯನ್ನ ತಿಳ್ಕೊಳ್ಳೋದಾದ್ರೆ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ನಾ ಶೂನ್ಯ ಬೇಸಾಯ ಮಾಡ್ತಿದ್ದೀನಿ ಅಂತ. ಶೂನ್ಯ ಬೇಸಾಯ ಮಾಡೋದು ಅಂದ್ರೇನು? ಶೂನ್ಯ ಅಂದ್ರೆ ಸೊನ್ನೆ. ಸೊನ್ನೆ ಬೇಸಾಯ ಮಾಡೋದು ಅಂದ್ರೆ ಇಲ್ಲಿ ನಾನು ಮಾಡಲ್ಲ ಅಂತ ಹೇಳ್ದು. ನಾನು ಬೇಸಾಯ ಮಾಡಲ್ಲ ಅಂದ್ರೆ ನೆಗೆಟಿವ್ ಪ್ರೆಸೆಂಟೇಷನ್ ಇರಬಾರ್ದು ಅಂತ. ಇಲ್ಲಿ ನೀವು ಹೇಳಿದ್ರಲ್ಲ ರಾಸಾಯನಿಕಗಳನ್ನು ಬಿಡೋದು, ರಾಸಾಯನಿಕಗಳನ್ನು ಬಿಡೋದು ಅಂದ್ರೆ ಒಂದೇ, ಸಾವಯವ ಪದಾರ್ಥಗಳನ್ನು ಬೆಳೆಸಿ ಕೃಷಿ ಮಾಡ್ತಿದ್ದೀನಿ ಅನ್ನೋದು ಒಂದೇ. ಇಲ್ಲಿ ಸಾವಯವ ಅಂದರೆ ಯಾವ ಪ್ರಕೃತಿದತ್ತವಾದ ವಸ್ತು ಮಣ್ಣಿಗೆ ಬಿದ್ದಾಗ ಬೇಗ ಕೊಳೆಯತ್ತೆ, ಬೇಗ ಕಳಿಯತ್ತೆ, ಆ ಪದಾರ್ಥಕ್ಕೆ ಸಾವಯವ ಪದಾರ್ಥ ಅಂತ ಕರೀತಾರೆ. ಅಂಥ ಪದಾರ್ಥಗಳನ್ನು ಬಳಸಿ ಬೆಳೆ ಬೆಳೆಯುವ ಕಲೆಗೆ ಸಾವಯವ ಕೃಷಿ ಅಂತ ಕರೀತಾರೆ. ಇನ್ನೊಂದು ಸಲ ತಿಳ್ಕೊಳ್ಳಿ, ಪ್ರಕೃತಿದತ್ತವಾದ ವಸ್ತು ಯಾವುದು ಮಣ್ಣಿಗೆ ಬಿದ್ದಾಗ ಬೇಗ ಕಳೆಯತ್ತೆ ಬೇಗ ಕೊಳೆಯತ್ತೆ, ಅಂತಹ ಪದಾರ್ಥಕ್ಕೆ ಸಾವಯವ ಪದಾರ್ಥ ಅಂತ ಕರೀತಾರೆ. ಅಂತಹ ಪದಾರ್ಥವನ್ನು ಬೆಳೆಸಿ ಬೆಳೆ ಬೆಳೆಯುವ ಕಲೆಗೆ ಸಾವಯವ ಕೃಷಿ ಅಂತ ಕರೀತಾರೆ. ಇಲ್ಲಿ ಏನಾಯ್ತು, ಮೊದಲನೇದಾಗಿ ನಾವು ರಾಸಾಯನಿಕಗಳನ್ನ ಕಂಡುಹಿಡಿಯೋದಕ್ಕಿಂತ ಮೊದಲು ಸಾವಯವ ಕೃಷಿನೇ ಇರಬೇಕು. ಅದು ಇತ್ತು, ಕಾಲಾಂತರದಿಂದ 101 ಕಾರಣಗಳಿಂದ ಅದು ಬದಲಾಗ್ತಾ ಬದಲಾವಂತ ಬಂತು. ಗ್ರೀನ್ ರೆವಲ್ಯೂಷನ್ 1960, ಆಹಾರ ಉತ್ಪಾದನೆ ಜಾಸ್ತಿ ಬೇಕಾಗಿತ್ತು, ಮಾಮೂಲಿ ನಾಟಿ ತಳಿಗಳನ್ನೆಲ್ಲ ನಾವು ರಿಪ್ಲೇಸ್ ಮಾಡಲೇಬೇಕಾಗಿತ್ತು. ಸೊ ಅಧಿಕ ಇಳುವರಿಗಳು ಹೈಬ್ರಿಡ್ ತಳಿಗಳನ್ನು ತಗೊಂಡ್ವಿ. ನೆಕ್ಸ್ಟು ಡ್ಯೂರೇಷನ್, ಅವಾಗ ವರ್ಷದ ರಾಗಿ ಅಂದರೆ 6 ತಿಂಗಳು ರಾಗಿ, 7 ತಿಂಗಳು ರಾಗಿ ಇತ್ತು. ಅಯ್ಯೋ 6 ತಿಂಗಳು ಒಂದು ಬೆಳೆಗೆ ಆದರೆ ಅಂತ ಯೋಚನೆ ಮಾಡಿ ಏನು ಮಾಡಿದ್ವಿ, ಆ ತಳಿಯನ್ನು ನಾವು ಕಮ್ಮಿ ಅಲ್ಪಾವಧಿ ತಳಿಗಳನ್ನು ಕಂಡಿಡಿದ್ವಿ. ಅದೇ ಬ್ರೀಡಲ್ಲಿ 2 ಬ್ರೀಡ್ ತೆಗಿಯೋಕೆ, ಯಾಕೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ. ಪ್ರೊಡಕ್ಷನ್ ಬಳಸ್ಕೊ ಕಮ್ಮಿ ಅವಧಿಯಲ್ಲಿ ಗಿಡ ಎಷ್ಟು ಚಟುವಟಿಕೆಗಳನ್ನು ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ಸಾವಯವ ಇದು ಸಾಲಿಲ್ಲ. ಅವಾಗ ನಮಗೆ ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರದ ಇನ್ವೆಸ್ಟ್ಮೆಂಟ್ ಬೇಕೇ ಬಿತ್ತು. ಸೊ ಅದಾಯಿತು. ಇಲ್ಲಿ ಏನಾಯಿತು, ಯಾವಾಗ ರಾಸಾಯನಿಕ ಬಂತು, ರೈತರು ಸಾವಯವ ಗೊಬ್ಬರವನ್ನು ಕೊಟ್ಟು ನಂತರದಲ್ಲಿ ರಾಸಾಯನಿಕವನ್ನು ಕೊಡಬೇಕಂತ ಎಲ್ಲ ವಿಜ್ಞಾನಿಗಳ ಶಿಫಾರಸು ಇದೆ. ನೀವು ಯಾವುದೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡಿ, ಮೊದಲು ಇಷ್ಟು ಟನ್ನು ಕೊಟ್ಟಿಗೆ ಗೊಬ್ಬರ ಎಲ್ಲ ಹೇಳಿದ ನಂತರ 10, 20, 20, 10, 100, 10, 40 ಅಂತ ಒಂದೊಂದು ಬೆಳೆಗೆ ಒಂದೊಂದು ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಹೇಳ್ತಾರೆ. ಈಗ ಏನಾಗ್ಬಿಡ್ತು, ಸಾವಯವ ಗೊಬ್ಬರ ಇಲ್ಲ, ಹಾಕ್ತಿಲ್ಲ. ಅದಕ್ಕೆ ಏನು ಮಾಡಿದ್ರು, ಈ ರಾಸಾಯನಿಕ ಗೊಬ್ಬರದ ಡೋಸೇಜ್ಗಳನ್ನೇ ಜಾಸ್ತಿ ಮಾಡ್ತಾ ಬಂದರು. ಯಾವಾಗ ಅಗತ್ಯದಕ್ಕಿಂತ ಜಾಸ್ತಿ ರಾಸಾಯನಿಕಗಳನ್ನು ಭೂಮಿಯ ಮೇಲೆ ಬೆಳೆಸೋಕೆ ಶುರು ಮಾಡಿದ್ವಿ, ಬರೀ ರಾಸಾಯನಿಕ ಅಂದರೆ ಗೊಬ್ಬರ ಒಂದೇ ತಿಳ್ಕೊಬೇಡಿ, ಕೀಟನಾಶಕ, ರೋಗನಾಶಕ, ಕಳೆನಾಶಕ, ಇನ್ಯಾವುದೇ ರಾಸಾಯನಿಕಗಳನ್ನು ಮಣ್ಣಿಗೆ ಮಾಡಿದಾಗ ನಾವು ಯೂಸ್ ಮಾಡ್ತಾ ಬಂದ ಮಣ್ಣಿನೆಲ್ಲ ಜೈವಿಕ ಕ್ರಿಯೆ ಕಮ್ಮಿ ಆಗ್ತಾ ಬಂದ, ಜೀವಾಣುಗಳ ಪ್ರಮಾಣ ಕಮ್ಮಿ ಆಗ್ತಾ ಬಂದು. ಸತ್ ಅಂದರೆ ಜೀವಾಣುಗಳು ಅಂದರೆ ಏನು, ಮಣ್ಣಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಮೈಂಟೈನ್ ಮಾಡಬೇಕಾಗಿ ಜೀವಾಣುಗಳು ಇರಬೇಕಾಗಿತ್ತು, ಅದ್ರ ಪ್ರಮಾಣ ಪೂರ್ಣ. ಅದಕ್ಕೆ ಬರಡಾಗೋದು, ಮಣ್ಣು ಬರಡಾಯಿತು ಅಥವಾ ಮಣ್ಣನ್ನು ತಾಕತ್ತಿಲ್ಲ ಅಂತ ರೈತರು ಮಾತಲ್ಲಿ ಹೇಳ್ತಾರೆ. ಸೊ ಇದ್ರ ಮುಖ್ಯ ಉದ್ದೇಶನ ಸಾವಯವ ಪದಾರ್ಥಗಳನ್ನು ಬಳಸದೆ ಇರೋದು. ಈಗ ಸಾವಯವ ಪದಾರ್ಥವನ್ನು ಬಳಸಬೇಕು ಅಂತ ಎಲ್ಲ ರೈತರಿಗೂ ಮನಸ್ಸಿದೆ, ಯಾರಿಗೂ ಇಲ್ಲ ಅಂತಿಲ್ಲ. ಆದರೆ ಮಾಡಬೇಕಾಗಿದ್ರೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ಕೆಲವು ರೈತರು ಈಸಿಯಾಗಿ ಮಾಡಬಹುದ ಸಾವಯವ ಪದ್ಧತಿಗಳನ್ನು ಹೇಳ್ತೇನೆ. ಮೊದಲನೇದಾಗಿ 2 ಪದವನ್ನು ನಾವು ಎಲ್ಲ ಕಡೆ ಬಳಸ್ತೀವಿ, ಒಂದು ಕಳೆ ಇನ್ನೊಂದು ಬೆಳೆ. ಜಮೀನಲ್ಲಿ ಕಳೆ ಇರಬೇಕು ಬೇಡ ಅನ್ನೋದು ಇದು ಹಾಕಿದ್ದು ಇದೆಲ್ಲ. ಇಲ್ಲಿ ಯಾವುದು ಇಳುವರಿಯ ದೃಷ್ಟಿಯಿಂದ ನಾವು ಆಸಕ್ತಿ ವಹಿಸಿ ಬೆಳೆಸ್ತೀವೋ ಅದು ಬೆಳೆ, ಯಾವುದು ಅನಾವಶ್ಯಕವಾಗಿ ಬೆಳೆಗಳ ಮಧ್ಯೆ ಬರುತ್ತೋ ಅದು ಕಳೆ. ಹೌದಾ, ಇಲ್ಲಿ ಕಳೆಯ ಒಂದು ಹಸಿರು ಜೀವಿ, ಅದು ಹಸಿರೆಲೆಯನ್ನೇ ಹೊಂದಿರುತ್ತೆ. ನೀವು ಮೊದಲನೇದಾಗಿ ಕಳೆಯನ್ನು ಮಣ್ಣಿಗೆ ಬೇರೆಸೋದ್ರೂ ಒಂದು ಪಟ್ಟಕ್ಕೆ ಸಾವಯವ ಪದಾರ್ಥ ಬೆಳೆಸ್ದಂಗೆ. ಸಾವಯವ ಪದಾರ್ಥ ಇನ್ನೊಂದು ಸರಿ, ಪ್ರಕೃತಿದತ್ತವಾದ ವಸ್ತು ಯಾವುದು ಮಣ್ಣಿಗೆ ಬೇಗ ಬಿದ್ದಾಗ ಅದು ಕಳೆಯತ್ತೆ ಕೊಳೆಯತ್ತೆ, ಆ ಪದಾರ್ಥಗಳು ಸಾವಯವ ಪದಾರ್ಥ. ಫಸ್ಟ್ ಅದು ಜ್ಞಾಪಕ ಇರಬೇಕು. ಮೊದಲನೇದಾಗಿ ಕಳೆ. ಇಲ್ಲಿ ಏನಾಗಿದೆ, ಸಹಜವಾಗಿ ಈ ಮಲೆನಾಡುಗಳಲ್ಲಿ ತೋಟದ ಪ್ರದೇಶ ಜಾಸ್ತಿ ಇದೆ. ನಮ್ಮಲ್ಲಿ ಏನಂದ್ರೆ ತೋಟದಲ್ಲಿ ಕಳೆನೇ ಇರಬಾರದು ಅಂತ. ಅದಕ್ಕೆ ಯಾವ್ಯಾವ್ದು ಹೊಡಿತಾರೆ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದಾರೆ, ಕಳೆ ವಿಪರೀತ ಕಳೆನಾಶಕಗಳನ್ನು ಬಳಸ್ತಾರೆ. ಸೊ ಆ ಮಣ್ಣಿನ ಆರೋಗ್ಯ ತುಂಬಾನೇ ಹಾಳಾಗಿದೆ. ದಯಮಾಡಿ ತೋಟದ ಬೆಳೆಗಾರರಿಗೆ ನಾನು ಕೊಡೋಕರ ಇಷ್ಟೇ, ಕಳೆಯನ್ನ ಯಾವುದೇ ಕಾರಣಕ್ಕೂ ಕಳೆನಾಶಕ ಓಡೋದು, ಪೂರ್ಣವಾಗಿ ನಿರ್ಮೂಲನೆ ಮಾಡೋದು ಅಂತ ಕೇಳ್ತಾರೆ, ಮಾಡಬಾರದು. ನಿರ್ವಹಣೆ ಮಾಡಬೇಕು. ನಿರ್ವಹಣೆ ಮಾಡೋದಂದ್ರೆ ಹೆಂಗಿದ್ರೆ ವೀಡ್ ಕಟ್ಟರ್ ಬಂದಿದೆ, ನಾವು ವೀಡ್ ಕಟ್ಟರ್ನ ಕಳೆಗಳನ್ನು ಸವರ್ತಾ ಇದ್ರೆ ಸಾಕು. ಯಾಕೆ ಅಂದರೆ ಕಳೆ ಇದ್ದಾಗ ಕಳೆಯ ಬೇರು ಮಣ್ಣಲ್ಲಿರುತ್ತೆ, ಅಲ್ಲಿ ಜೈವಿಕ ಚಟುವಟಿಕೆ ನಡೆಯುತ್ತೆ, ಎರಡಲ್ಲಿ ವಾತಾವರಣದ ಎವಾಪರೇಷನ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ, ಮತ್ತೆ ಬಯೋಡೈವರ್ಸಿಟಿ ಮೈಂಟೈನ್ ಆಗುತ್ತೆ. ಜೈವ ವೈವಿಧ್ಯತೆ ಜೀವಿನೂ ಅಷ್ಟೇ ಯಾವುದೇ ಬೆಳೆನೂ ಬಯೋಡೈವರ್ಸಿಟಿನ ಇಷ್ಟಪಡುತ್ತೆ, ಏಕ ಬೆಳೆಯನ್ನು ಅದು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ತೋಟದವರು ಕಳೆಯನ್ನು ಪೂರ್ಣವಾಗಿ ತೆಗಿಬೇಡಿ, ಕಳೆಯನ್ನು ಮೇಂಟೈನ್ ಮಾಡೋದು ಸಾಕು, ಮಾಮೂಲಿ ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಒಂದು ಎರಡನೇದಾಗಿ ಇಲ್ಲಿ ನಾವು ರೈತರುಗಳು ಮಾಡುವ ಮೊದಲನೇ ತಪ್ಪಂದ್ರೆ ನಾವು ವಿಜ್ಞಾನ ತಿಳ್ಕೊಂಡು ಮಾಡ್ಕೊಳ್ಳಿಂದ ಬೇರೆಯವ್ರ ನಮ್ಮ ಬಗ್ಗೆ ಏನು ಆಡ್ಕೊಂತಾರೋ ಅನ್ನೋದಕ್ಕೋಸ್ಕರ ತೋಟ ನೀಟಾಗಿ ಇಡಬೇಕು ಅಂತ ಒಂದೇನು ನೀಟಾಗಿ ಉಳುಮೆ ಮಾಡಿಸಿ ಅಲ್ಲಿ ಇನ್ನೊಂದು ತಪ್ಪಾಗಿದೆ ಮಣ್ಣು ಹೊಡಿಯೋದು ಅಂತ. ಹೌದು ಸರ್, ಬೇರೆ ಕಡೆಯಿಂದ ಮಣ್ಣು ಹೊಡಿಸ್ತಾರೆ, ಮಣ್ಣು ಹೊಡಿಯೋದೇ ಅಂತ. ಆ ಮಣ್ಣು ಎಷ್ಟು ಹೊಡಿತಾರೆ ಅಂದ್ರೆ ಪಕ್ಕ ತೋಟದವನು ಎಷ್ಟು ಹೊಡಿಸಿದ ಅದಕ್ಕಿಂತ 10 ಹೊಡೆ ಜಾಸ್ತಿ ಹೊಡಿಸೋದು ಅಂತ. ಯಾಕೆ ಸರ್ ಈ ತಪ್ಪು ಕಲ್ಪನೆ ಬರಕ್ಕೆ? ತಪ್ಪು ಕಲ್ಪನೆ ಅಂದ್ರೆ ಏನಾಗಿದೆ ರೈತರಿಗೆ ಅದು ಮಾಡೋದ್ರಿಂದ ಈಗ ನನಗೆ ಚೇಣ್ ಇದ್ರೆ ಒಂದು 6 ಲಕ್ಷ 8 ಲಕ್ಷ ಬಂದಿರುತ್ತೆ, 3 ಲಕ್ಷ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಮುಂದೆ ಬರುತ್ತೋ ಇಲ್ಲ ಅನ್ನೋ ಅವ್ಯಕ್ತವಾದ ಭಯದಿಂದ. ಇಲ್ಲಿ ವಿಜ್ಞಾನ ಜ್ಞಾನ ಎರಡೂ ಕೆಲಸ ಮಾಡ್ತಿಲ್ಲ, ಭಯ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರು 1 ಎಕರೆ ನಾವು ಹೇಳ್ದಂಗೆ ಮಾಡಿದ್ರೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ, ಆಮೇಲೆ ಅವರೇ ಬಿಡ್ಬೋದು. ಇಲ್ಲಿ ಬೇರೆ ಕಡೆಯ ಮಣ್ಣನ್ನು ಹೊಡೆದ್ರೆ ನಮ್ಮ ಮಣ್ಣಿನ ಜೊತೆ ಬೀಳೋದಕ್ಕೆ 100 ವರ್ಷ ಬೇಕು ಅಂತ ಸಹಜವಾಗಿ ಎಲ್ಲ ರೈತರಿಗೆ ಗೊತ್ತಿದೆ. ಸೊ ಮೊದಲು ಏನು ನಾವು ಬೆಳೆ ನೆಡಬೇಕಾದ್ರೆ ಗುಂಡಿ ತೆಗೆದು ಹಾಕಿರ್ತೀವಿ ಆ ಮೂಲ ಮಣ್ಣು ಕಲ್ಲಾಗತ್ತೆ, ಆಮೇಲೆ ಇರ್ಫ್ ನಿಲ್ಲಲ್ಲ. ಸೊ ಹಾಗಾಗಿ ಮಣ್ಣು ಹೊಡಿಬಾರ್ದು. ಎರಡಾಯ್ತು, ಇವೆರಡೂ ಸುಮ್ಮನೆ ಜನರಲ್ಲ ಫಾಲೋ ಮಾಡಿದ್ರೆ ಸಾಕು, ಒಂದು ಇನ್ವೆಸ್ಟ್ಮೆಂಟು ಮಣ್ಣು ಹೊಡಿಯೋ ದುಡ್ಡು ಉಳಿಯತ್ತೆ, ಎರಡನೇದೇ ಕಳೆನಾಶಕ ಹೊಡಿದ್ರೆ ಅಂದ್ರೆ ಕಳೆನಾಶಕ ಆಗುತ್ತೆ. ಇಲ್ಲಪ್ಪ ನಾವು ಕಳೆನಾಶಕ ಹೊಡೆಯಲ್ಲ ರೋಟೋವೇಟರ್ ಹೊಡಿತೀವಿ ಅಂತಿದ್ರೆ ಇಲ್ಲಿ ಸಾವಯವ ಕೃಷಿ ಮಾಡೋದು ಅಂತ ಇದೆ. ನಮ್ಮಲ್ಲಿ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಸಾವಯವ ಕೃಷಿ ಮಾಡೋದು ಅಂದ್ರೆ ಸಗಣಿ ಹಾಕೋದು ಗಂಜಲ ಹಾಕೋದು ಅಂತಾರೆ. ಖಂಡಿತ ಸಗಣಿ ಪ್ರಕೃತಿದತ್ತವಾದ ಯಾವುದೇ ವಸ್ತು ನೀವು ಹಾಕೋದಕ್ಕೆ ಸಾವಯವ ಕೃಷಿ ಅಂತ ಕರೆಯೋದು, ಅದರಲ್ಲಿ ಅನುಮಾನವೇ ಇಲ್ಲ. ಯಾವುದು ಆ ಪ್ರದೇಶದಲ್ಲಿ ದೊರೆಯುತ್ತೆ ಅದನ್ನ ಬಳಸಿದ್ರೆ ಸಾಕು. ಈಗ ಕಳೆ ಬರೋದು ಬೇಡ ಅಂದ್ರೆ ಈಗ ಹಸಿರೆಲೆ ಗೊಬ್ಬರ ಅಂತ ಇಲ್ಲಿ ತುಂಬಾ ಜನ ತಪ್ಪು ತಿಳ್ಕೊಂಡು ಹಸಿರೆಲೆ ಗೊಬ್ಬರ ಅಂದ್ರೆ ಡೈಜ ಸೆಣಬು ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಅವೆರಡು ಹಸಿರೆಲೆ ಗೊಬ್ಬರದ ತಳಿಗಳು ಗಿಡಗಳಷ್ಟೇ, ಎಲ್ಲ ಹಸಿರೆಲೆ ಇರೋವು ಹಸಿರೆಲೆ ಗೊಬ್ಬರದ್ದೇ, ಅದನ್ನು ಮಣ್ಣಿಗೆ ಸೇರಿಸಿದ್ರಾಯ್ತು. ಇಲ್ಲಿ ಡೈಜ ಸೆಣಬು ಬೆಳೆಸೋದಿತ್ತು, ಎಲ್ಲಿ ಸೆಣಬು ನೀರಿನಾಂಶ ಜಾಸ್ತಿ ಆದ್ರೆ ಕೊಳೆಯುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಸೆಣಬನ್ನ ಜೌಗು ಪ್ರದೇಶದಲ್ಲಿ ಬೆಳೆಸಲ್ಲ ಡೈಂಚವನ್ನ. ಆಮೇಲೆ ಒಂದು ಪ್ರಾಣಿಗಳು ತಿನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಮಾಡಿ ಯೋಚನೆ ಮಾಡ್ತಾರೆ. ಹಾಗಾಗಿ ಸೆಣಬನ್ನ ಎಲ್ಲಿ ಜೋಗಿದ್ರೆ ಅಲ್ಲಿ ಬಳಸಲ್ಲ, ಡೈಂಚವನ್ನ ಎರಡು ಕಡೆನೂ ಬಳಸಬಹುದು, ದನ ಮೇವು ತಿನ್ನಲ್ಲ. ಪ್ರಮಾಣ 25 ಕೆಜಿ, ರಿಯಾಯಿತಿ ದರದಲ್ಲಿ ಕೃಷಿ ಇಲಾಖೆನಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗತ್ತೆ, ತಗೋಬಹುದು. ಒಂದು ಎರಡನೇದಾಗಿ ಎಷ್ಟು ಹುಡುಕೋದು, ಅದು ಬ್ಯಾಗೇ ಬಂದಿದೆ 1 ಎಕರೆಗೆ 25 ಕೆಜಿ ಅಂತೇಳಿ. ಇಲ್ಲಿ ಹೌರ್ಬೇಕಾದ್ರೆ ಮಾಮೂಲಿ ಉಳುಮೆ ಮಾಡೋದು, 25 ಕೆಜಿ ಎರಚೋದು, ನೆಕ್ಸ್ಟ್ 40-50 ಅಂದ್ರೆ ಹೂವಾಡುವ ಹಂತ ಕಾಯಿ ಬಲಿಯೋದಕ್ಕಿಂತ ಮೊದಲು ಅಲ್ಲಲ್ಲಿ ಹೂ ಕಾಣುತ್ತೆ, ಆ ಸಮಯದಲ್ಲಿ ರೋಟೋವೇಟರ್ ಹೊಡೆದು ಅದು ಮಣ್ಣಿಗೆ ಸೇರಿಸಿದ್ರೆ ಸಾಕು, 35-40 ದಿವಸ ಬಿಟ್ಟರೆ ಅದು ಕಳೆಯುತ್ತೆ. ಸೊ ಆವಾಗ ಸಾವಯವ ಅಂಶ ಮಣ್ಣಿಗೆ ಸೇರಿದಂಗೆ ಆಗತ್ತೆ. ಒಂದನೇದಾಗಿ ಇದು. ಎರಡನೇ ಪ್ರಾಕ್ಟೀಸ್ ಬಂದಿದ್ದಂದ್ರೆ ಸಾಮಾನ್ಯವಾಗಿ ಪಂಚಧಾನ್ಯ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ನವಗ್ರಹಗಳನ್ನು ಹೇಳಬೇಕಾದ್ರೆ 9 ಧಾನ್ಯಗಳನ್ನು ಹೇಳ್ತಾರೆ, ಹೌದಾ? ಇಲ್ಲಿ 5 ಧಾನ್ಯಗಳನ್ನ ಬಳಸಿದ್ರೆ ಉತ್ಕೃಷ್ಟವಾದ ಸಾವಯವ ಹಸಿರೆಲೆ ಗೊಬ್ಬರ ಅಂತ ಪ್ರೂವ್ ಆಗಿದೆ. ಯಾವ್ದು ಸರ್? ಉದ್ದು, ಹೆಸರು, ಅಲಸಂದೆ, ಅವರೆ, ಕಡಲೆ. ಇದನ್ನೇ ಯಾಕೆ ಇದು ಮಾಡಿದ್ದಾರೆ? ಅದು ಏನಕ್ಕೆ ಅಂದ್ರೆ ಅದನ್ನ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದರೆ ಇಲ್ಲಿ 5 ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳ ಎಲೆಗಳಲ್ಲಿ ಸಾವಯವ ಅಂಶ, ಜೈವಿಕ ಕ್ರಿಯೆಗಳು ಅಂತ ಎಲ್ಲ ಗುಣಗಳು ಇದಾವೆ. ಸೊ ನೀವು ಒಂದೇ ಈಗ ಸಾಮಾನ್ಯವಾಗಿ ಏನಾಗಿತ್ತು ಅಂದ್ರೆ ತೋಟದಲ್ಲಿ ಈಗ ಬಂದಿತ್ತು ಅಲಸಂದೆ ಹಾಕೋದು ಅಂತ, ಅಲ್ಲಿ ಹಾಕಬೇಕಾದ್ರೆ ಅವರು ಕಾಯಿ ದೃಷ್ಟಿಯಿಂದ ಇಳುವರಿ ದೃಷ್ಟಿಯಿಂದ ಹಾಕ್ತಾರೆ, ಹಸಿರೆಲೆ ಆಗಲ್ಲ. ಇವ್ರು ಏನದ ಅದು ಉದ್ರ ಅದು ಒಂದು ಪ್ರಮಾಣದಲ್ಲಿ ಆಗ್ಬೋದು, ಬಟ್ ನಾವು ಸಾವಯವ ಕೃಷಿ ಮಾಡಬೇಕು, ಮಣ್ಣಿನ ಆರೋಗ್ಯ ಸರಿಯೇ ಇರಬೇಕಂದ್ರೆ ನಮ್ಮ ಬೆಳೆಯುವ ದೃಷ್ಟಿ ಮಣ್ಣಿನ ಆರೋಗ್ಯ ಸರಿ ಮಾಡುವಂತ ಬೆಳೆ ಅನ್ನೋ ದೃಷ್ಟಿಯಲ್ಲೇ ಬೆಳಿಬೇಕು, ಮಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದು ಹಂಗ ಆ ದೃಷ್ಟಿಲೇ ಬೆಳಿಬೇಕು. ಸೊ ನಾ ಹೇಳಿದೆ 5, ಉದ್ದು, ಹೆಸರು, ಅವರೆ, ಅಲಸಂದೆ, ಕಡಲೆ. ಸೊ ಇಷ್ಟನ್ನ ಒಟ್ಟು 25 ಕೆಜಿ 1 ಎಕರೆಗೆ ತಗೋಬೇಕು 5 ಸೇರಿ. ಇಲ್ಲಿ ತಗೋಬೇಕಾದ್ರೆ ಯಾವ ಕಾಳು ದಪ್ಪವಾಗಿದೆ ಅದನ್ನ ಜಾಸ್ತಿ ತಗೋಬೇಕು, ಯಾವ ಕಾಳು ಸೈಜಲ್ಲಿ ಸಣ್ಣ ಇದೆ ಅದನ್ನ ಕಮ್ಮಿ ಹಾಕಬೇಕು. ಯಾಕೆಂದ್ರೆ ಕಾಳು ದಪ್ಪ ಇದ್ರೆ ಸಂಖ್ಯೆ ಕಮ್ಮಿ ಆಗುತ್ತೆ. ಸೊ ಒಟ್ಟು 25 ಕೆಜಿ. ಸೊ ಇದನ್ನ ತಗೋಬೇಕಾದ್ರೆ ನೀವು ಹೈಬ್ರಿಡು, ಹೈ ಯೀಲ್ಡಿಂಗು, ಒಳ್ಳೆ ಕಂಪ್ನಿದು ತಗೋಬಾರ್ದು. ನಾವು ಹಾಕುವ ಉದ್ದೇಶ ಹಸಿರಲ್ಲೇ ಗೊಬ್ಬರ ಆದ್ರಿಂದ ನೀವು ಮಾಮೂಲಿ ಅಂಗಡಿನಲ್ಲಿ ಸಿಗೋದು ತಗೊಂಡ್ರೆ ಸಾಕು, ಒಟ್ಟು 25 ಎತ್ತಿ ಹೋಗ್ಬೇಕು. ಒಂದು ಸಲ ರೋಟೋವೇಟರ್ ಹೊಡೆದು ಎರಚಿಬಿಟ್ಟು ಎರಚಿದ ನಂತರ ಅದನ್ನ ಬಿಡಬೇಕು. ಇಲ್ಲಿ ಮೊದಲೇ ಒಂದು ಮಾತು ಹೇಳಿರ್ತೀನಿ, ನೀವು ಹಾಕಿದಾಗ ತುಂಬ ಅಸಹ್ಯ ಕಾಣುತ್ತೆ ತೋಟ. ಯಾಕೆ ಹೇಳಿ, ಐದು ಒಂದೊಂದು ಥರ ಇದೆ, ಹಾಕಬೇಕು ಅಂತ ಹೇಳ್ತೀರಾ, ಮಿಕ್ಸ್ ಮಾಡಿರ್ತೀವಲ್ಲ 25 kg, ನೋಡಕ್ ಅಸಹ್ಯವಾಗಿ ಕಾಣುತ್ತೆ. ಮತ್ತೆ ಸಾಮಾನ್ಯವಾಗಿ ರೈತರು ಆಡ್ಕೊಳ್ತಾರೆ ಇದು ಯಾವ್ದು ಬ್ಯಾಡದಾಗಿತ್ತು ಅಂತ ಎಲ್ಲ ಅನ್ಕೊಳ್ತಾರೆ, ಅವೆಲ್ಲ ಸೆಕೆಂಡರಿ. ನಮ್ಮ ಉದ್ದೇಶ ದೇಹ ಸರಿ ಇರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣೋದು ಮುಖ್ಯ ಅಲ್ಲ. ಮಾಡಿ ಹದ ಇದ್ದಾಗ ಎರಚಬೇಕು. ಎರಚಾದ ನಂತರ 45-50 ದಿವಸ, ಯಾಕೆಂದ್ರೆ ಎಲ್ಲ ದ್ವಿದಳ ಅವಧಿ 3-3.5 ತಿಂಗಳು ಮಾತ್ರ ಇರೋದ್ರಿಂದ 45-55 ದಿವಸಕ್ಕೆ ಅಲ್ಲಿ ಹೂ ಆಡಕ್ಕೆ ಶುರು ಆಗ್ಬಿಡುತ್ತೆ. ನಮ್ಮಲ್ಲಿ ಆ ಟೈಮಲ್ಲಿ ಕೆಲವ್ರೆ ಇನ್ನೇನು 10 ದಿವಸ ಕಾಯಿ ಬಿಟ್ಬಿಡತ್ತೆ ಅಂತ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕಾಯಿ ಉದ್ದೇಶಕ್ಕೆ ಬೆಳೆಸಿದ್ದೆಲ್ಲ ಕಾಯಿಗೋಸ್ಕರ ಕಾಯಲೇಬಾರದು. ಅಷ್ಟನ್ನು ರೋಟೋವೇಟರ್ ಹೊಡೆದು ಮಲ್ಚ್ ಮಾಡಬೇಕು. ಮಲ್ಚ್ ಮಾಡಿ ನಾವು ಹಾಕಿದ 45 ದಿವಸ ಆಯಿತು ಅಂದರೆ 1.5 ತಿಂಗಳಾಯ್ತು. ಮಲ್ಚ್ ಮಾಡಿ 1.5-2 ತಿಂಗಳು ಬಿಡಬೇಕು ಅಂದರೆ ಅದು ಮಣ್ಣಾಗೆ ಕನ್ವರ್ಟ್ ಆಗಬೇಕು ಅನ್ನೋದ್ರೆ ನಮಗೆ 60 ದಿವಸದ ಕಡಿಮೆ ಕನಿಷ್ಠ ಕಾಲಾವಕಾಶ ಬೇಕು. ಮಾಡಿದ ನಂತರ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡಿ. ಎಷ್ಟು ಬಾರಿ ಸರ್? ವರ್ಷಕ್ಕೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ. ಅವಾಗ ಏನಾಗುತ್ತೆ, ನಮಗೆ ಮೂಲ ಕಳೆಗಳ ಸಂತಾನನೇ ಹೋಗಿ ಈ ದುಳದ ದ್ವಿದಳ ಧಾನ್ಯದ ಮೇಲೆ ಕಳೆಗಳಾಗಕ್ಕೆ ಶುರು ಆಗ್ತವೆ. ಅಲ್ಲಿ ಮಣ್ಣಿನ ಆರೋಗ್ಯ ನಿಮಗೆ ಗೊತ್ತಾಗುತ್ತೆ. ಅದನ್ನ ನೀವು ಒಂದು ಯಾರ್ಯಾರು 5 ಎಕರೆ ಇದೆ 6 ಎಕರೆ ಇದೆ, ನಾ ಹೇಳಿರೋದು 1 ಎಕರೆ ಮಾಡಿ. 1 ಎಕರೆ ಮಾಡಿದಾಗ ಆ ಮಣ್ಣಿನ ಆರೋಗ್ಯ, ಹೆಲ್ತ್ ಆಫ್ ದಿ ಪ್ಲಾಂಟ್, ಆ ಮಣ್ಣಿನ ಗಿಡದ ಲಕ್ಷಣ, ಆ ತೋಟದ ಹೊರಗಡೆಯಿಂದ ಕಾಣುವ ಗುಣ, ಅದು ನಿಮಗೆ ನೋಡಿದ್ರೆ ಹೆಲ್ತಿ ಪ್ಲಾಂಟ್ ಅನ್ಹೆಲ್ತಿ ಪ್ಲಾಂಟ್ ನೀಟಾಗಿ ಗೊತ್ತಾಗತ್ತೆ. ನಿಮಗೆ ಇದು ಮಾಡೋ 1 ವರ್ಷ ಏನೋ ಅನ್ಸಲ್ಲ, ಏ ಸುಮ್ಮನೆ ವೇಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ವರ್ಷದಿಂದ ನಿಮಗೆ ಗೊತ್ತಾಗಕ್ಕೆ ಶುರು ಆಗತ್ತೆ ಎಷ್ಟು ಚೆನ್ನಾಗಿದೆ ತೋಟ, ಏನು ಹಾಕಿದ್ವಿ ಅಂತ. ಸೊ ಇಷ್ಟು ಮಾಡಿದ್ರೆ ಸಾಕು. ಇನ್ ಮಿಕ್ಕಿದವರು ಇದೆ, ಇಲ್ಲ ನಾವು 5 ಹಾಕೋದ್ರಿಂದ ಖರ್ಚು ಜಾಸ್ತಿ ಇಲ್ಲ, ನಾವು ಅದನ್ನು ಮಾಡಿಸ್ಬೇಕಾದ್ರೆ 670-680 ರೂಪಾಯಿ ಆಗುತ್ತೆ. ಅದೇ ನೀವು ಸೆಣಬು ಅಥವಾ ಡಾಯಂಜ ರೈತ ಸಂಪರ್ಕದಿಂದ ತೊಗೊಂಡ್ರೆ 900-700 ರೂಪಾಯಿ ಇದೆ. ಇಲ್ಲಿ ಕಾಸ್ಟ್ ಬೆನಿಫಿಟ್ ರೇಷಿಯೋ ಏನು ತುಂಬಾ ಡಿಫ್ರೆನ್ಸ್ ಇಲ್ಲ, ಬಟ್ ಅದನ್ನು ಒಂದೇ ರೀತಿಯ ಒಂದೇ ಜಾತಿಯ ಒಂದೇ ಲಕ್ಷಣದ ಹೆಸರಲ್ಲೇ ಇರುತ್ತೆ. ಇಲ್ಲಿ 5 ತರಹದ ವಿಭಿನ್ನವಾದ ದ್ವಿದಳ ಧಾನ್ಯದ ಎಲೆಗಳು ಇರುತ್ತೆ. ಸೊ ಹಾಗಾಗಿ ಇದು ಪಂಚಧಾನ್ಯ ಕಾನ್ಸೆಪ್ಟ್ ಉತ್ಕೃಷ್ಟವಾದ ಸಾವಯವ ಕೃಷಿಗೆ ಒಂದು ವರದಾನ ಅನ್ಬಹುದು. ಕೊಟ್ಟಿಗೆ ಗೊಬ್ಬರ ಇಲ್ಲ ಅಂತಂದ್ರೆ ಇದನ್ನ ಮಾಡಬಹುದು ಅಂತಾನ ಸರ್? ಕೊಟ್ಟಿಗೆ ಗೊಬ್ಬರ ಸಾಮಾನ್ಯವಾಗಿ ಈಗಿನ ಪರಿಸ್ಥಿತಿನಲ್ಲಿ ಯಾರ ಮನೆ ಹಿತ್ತಲನ್ನು ಆ ಮಟ್ಟಕ್ಕೆ ತೋಟಗಳನ್ನು ಮೇಂಟೈನ್ ಮಾಡುವಷ್ಟು ಹಸುಗಳ ಸಂಖ್ಯೆ ಇದೆ ಅಂತ ನಮಗೆ ಅನಿಸ್ತಿಲ್ಲ. ಸೊ ಅದು ಇದ್ ಬಿಟ್ಟಿದ್ರೆ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಸಾವಯವ ಕೃಷಿಗೆ ಇಷ್ಟೊಂದು ನಾವು ಕಷ್ಟಪಡೋ ಅವಶ್ಯಕತೆನೇ ಇರಲಿಲ್ಲ. ಸೊ ಪ್ರಕೃತಿದತ್ತವಾದ ವಸ್ತು ಗಂಜಲ ಮತ್ತು ಸಗಣಿ ಸಿಕ್ತಿಲ್ಲ ಅಂತಾನೆ ಆಲ್ಟರ್ನೇಟ್ ಮಾಡ್ತಿರೋದು. ಹಸಿರೆಲ್ಲ ಗೊಬ್ಬರ ಬಂದಿರೋದು, ಎರೆ ಗೊಬ್ಬರ ಬಂದಿರೋದು, ಕೋಳಿ ಗೊಬ್ಬರ ಬಂದಿರೋದು, ಕುರಿ ಗೊಬ್ಬರ ಬಂದಿರೋದು, ಎಲ್ಲವೂ ಆಲ್ಟರ್ನೇಟ್ ಆಗಿ ಸಾವಯವ ಕೃಷಿಗೋಸ್ಕರನೇ. ಸೊ ಹಾಗಾಗಿ ನೀವು ಇದರಲ್ಲಿ ಯಾವ್ದಾದ್ರು ಒಂದನ್ನ, ಮತ್ತೆ ಈ ತುಂಬಾ ಜನಕ್ಕೆ ಕಲ್ಪನೆ ಇದೆ ಸಾವಯವ ಪದಾರ್ಥವನ್ನ ಜಾಸ್ತಿ ಹಾಕೋದ್ರಿಂದ ಗಿಡಕ್ಕೆ ಮಣ್ಣು ಹಾಳಾಗತ್ತೆ, ಯಾವುದೇ ಆತರ ತಪ್ಪು ಕಲ್ಪನೆ ಬೇಡ. ರಾಸಾಯನಿಕವನ್ನ ಹೆಚ್ಚು ಪ್ರಮಾಣದಿಂದ ಮಣ್ಣಿನ ಆರೋಗ್ಯ ಹಾಳಾಗಬಹುದು ಬಿಟ್ರೆ, ಸಾವಯವ ಪದಾರ್ಥವನ್ನ ಜಾಸ್ತಿ ಬಳಸೋದ್ರಿಂದ ಮಣ್ಣಿನ ಆರೋಗ್ಯ ಹಾಳಾಗತ್ತೆ ಅಲ್ಲ, ಮಣ್ಣಿನ ಆರೋಗ್ಯ ಇಂಪ್ರೂವ್ ಆಗತ್ತೆ. ಹಾಗಾಗಿ ನೀವು ಯಾವ್ದನ್ನಾರು ಮಾಡಿ ಇದನ್ನೇ ಮಾಡ್ಬೇಕಂತ. ಈಗ ಮಲ್ನಾಡು ಕಡೆ ಒಂದು ಬಳ್ಳಿ ಬೆಳೀತಾರೆ, ಈಗ ಪ್ರಾಕ್ಟೀಸ್ನಲ್ಲಿದೆ. ಏನಂದ್ರೆ 3 ಅಡಿ 3 ಅಡಿ ಅದಕ್ಕೇನೋ ಕಾಳುಗಳಿ ಅಂತಾನೆ ಏನೋ ಕರೀತಾರೆ. ಮಹಿಷಿ ಮತ್ತು ಬಾಳಗಾರ ತೀರ್ಥಹಳ್ಳಿ ಭಾಗದಲ್ಲಿ ಅತಿ ಪ್ರಚಲಿತವಾಗಿದೆ. ಎನ್ನಾರ್ಪುರ ಮೂಲ ಸ್ಥಾನ ಅದು. ಅಲ್ಲಿ ಏನಂದ್ರೆ ಒಂದು ಬಳ್ಳಿನ ಅಲ್ಲಲ್ಲಿ ನಾಟಿ ಮಾಡ್ತಾರೆ, ಒಂದು 3 ಅಡಿ ವೆನಿಲ್ಲಾ ಥರ ಬಳ್ಳಿ, ಅದು ಹಬ್ಬಿಕೊಂಡು ಹೋಗುತ್ತೆ 1.5-2 ಅಡಿವರೆಗೂ. ಫುಲ್ ಕ್ರೇಪರ್ ಅಂತ ಕರಿತೀವಲ್ಲ, ಕ್ರೀಪರ್ ಹಬ್ಕೊಂಡು ಹೋಗುತ್ತೆ, ಇಡೀ ತೋಟ ಆವರಿಸ್ಕೊಳತ್ತೆ. ಹೌದಾ? ಆರ್ಟಿಫಿಷಿಯಲಿ ಕಳೆ ಬರಲಂಗೆ ಅದು ಬೇಕಾದ ಕಳೆಯನ್ನೇ ಬೆಳೆಯೋದು. ಉದ್ದೇಶ ಒಂದೇ, ಮಣ್ಣಿನ ಆರೋಗ್ಯ ಸರಿ ಆಗ್ಬೋದು. ಅದೇನ್ ಮಾಡ್ಬೇಕಾರೆ ನಮ್ಗೆ ತೋಟ ಚೆನ್ನಾಗಿರ್ಬೇಕಾದ್ರೆ ಒಂದೇ ಟೈಮಲ್ಲಿ, ಯಾವಾಗ ಕೊಯ್ಲು ಸಮಯದಲ್ಲಿ, ಕಾಯಿ ಆರಿಸೋದಕ್ಕೆ, ನಮ್ಮ ಟ್ರಾಕ್ಟರ್ ಟಿಲ್ಲರು ಓಡಾಡೋದಕ್ಕೆ, ಕೆಲಸಗಾರರು ಓಡಾಡೋದಕ್ಕೆ. ಸೊ ಆ ಸಮಯದಲ್ಲಿ ನಾವು ಎರಡನ್ನೋದು ವೀಡ್ ಕಟ್ಟರ್ನಿಂದ ವೀಡ್ ಮೇಂಟೈನ್ ಮಾಡಿ, ಸೊ ವಿ ಕ್ಯಾನ್ ಈಸಿಲಿ ಮೇಂಟೈನ್. ಸಾವಯವ ಕೃಷಿಯಿಂದ ಇದು ಮಣ್ಣಿನ ಆರೋಗ್ಯ ಸರಿ ಆಗೋದಕ್ಕೆ ಇದು. ಮತ್ತೆ ಒಂದು ತಿಳ್ಕೊಳ್ಳಿ, ತುಂಬಾ ಜನ ಕಲ್ಪನೆ ಇದೆ ಸಾವಯವ ಕೃಷಿ ಮಾಡಬೇಕಾದ್ರೆ ರಾಸಾಯನಿಕ ಗೊಬ್ಬರಕ್ಕೆ ಯೂಸ್ ಮಾಡಲೇಬಾರ್ದು ಅಂತ. ಯಾವುದೇ ಅಭ್ಯಾಸವನ್ನ ಕಡಿಮೆ ಮಾಡ್ತಾ ಬಿಡಬೇಕು ಅಂತ. ಕಡಿಮೆ ಮಾಡ್ತಾ ಮಾಡ್ತಾ ಮಾಡ್ತಾ ನೀವು ರಾಸಾಯನಿಕಗಳನ್ನ ಬಳಸ್ತಾ ಇದ್ರೆ ಸಾವಯವ ಪದಾರ್ಥಗಳನ್ನ ಬಳಸ್ತಾ ರಾಸಾಯನಿಕನ ಕಡಿಮೆ ಪ್ರಮಾಣ ಮಾಡಿ ಮಾಡಿ ಮಾಡಿ ಮಾಡಿ ಸಾವಯವಕ್ಕೆ ಶಿಫ್ಟ್ ಆದಾಗ ಮಣ್ಣು ವಾತಾವರಣ ಗಿಡ ಆ ಜೀವಿಗಳೆಲ್ಲವೂ ಆ ಹೊಂದ್ಕೊಳ್ತಾ ಬರುತ್ತೆ. ಸೊ ಹಾಗೆ ಮಾಡೋದು ತುಂಬಾ ಅನುಕೂಲ ಅಂತ ಅನ್ಸುತ್ತೆ. ಜೊತೆಗೆ ಮತ್ತೆ ಬೇರೆ ಬೇರೆ ಏನೇನು ವಿಧಾನಗಳನ್ನ ರೈತರು ಅನುಸರಿಸಬೇಕು ಅಂತ ಹೇಳ್ತೀರಾ ಸರ್? ಪಂಚಧಾನ್ಯ ಕಾನ್ಸೆಪ್ಟ್ ಅನ್ನೋದೇನಿದೆಯಲ್ಲ, ಆ ಪಂಚಧಾನ್ಯದಲ್ಲಿ ನೀವು ಎರಡನ್ನಾರು ಮಿಕ್ಸ್ ಮಾಡ್ಕೊಳ್ಳಿ, ಮೂರಾರು ಮಾಡಿ, ನಾಲ್ಕಾರು ಮಾಡಿ, ಐದು ಮಾಡಿ, ಒಂಬತ್ತನ್ನು ಕೆಲವು ಮಾಡಿದರೆ ಅಲ್ಲಿ ಭತ್ತ ಮತ್ತು ರಾಗಿನೂ ಬರುತ್ತೆ. ಸೊ ಭತ್ತ ಇಲ್ಲಿ ಸಾಮಾನ್ಯವಾಗಿ ತೋಟದಲ್ಲಿ ಜರ್ಮಿನೇಷನ್ ಬಂದು ಗಿಡ ಆಗಲ್ಲ, ಹಾಗಾಗಿ ನವನಿಧಾನದಲ್ಲಿ ಐದು ಧಾನ್ಯಗಳನ್ನು ಮಾತ್ರ ತೊಗೊಂಡಿದ್ದಾರೆ. ಎಳ್ಳು ಇದೆ ಅದರಲ್ಲಿ ಹಾಕಬಹುದು. ಅಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ದ್ವಿದಳ ಧಾನ್ಯದಲ್ಲಿ ಇರುವಂತಹ ನಿಮ್ಮ ಬೇರೆ ಸೈನ್ಸ್ ಆಮೇಲೆ ನೋಡೋಣ. ನಮ್ಮ ರೈತರ ದೃಷ್ಟಿಯಿಂದ ರೈತರಿಗೆ ಎಷ್ಟು ಬೇಕೋ ಅಷ್ಟು ಹೇಳೋದ್ರಿಂದ ಈ ಐದು ಮಿಕ್ಸ್ ಮಾಡಿ ಮಾಡೋದು ಉತ್ಕೃಷ್ಟವಾದ ಹಸಿರೆಲೆ ಗೊಬ್ಬರದಲ್ಲಿ ಒಂದು. ಅದ್ರ ಜೊತೆ ಎರೆಹುಳ ಗೊಬ್ಬರ ಮಾಡಿ ಮತ್ತೆ ರೈತರಿಗೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬುಡ ಬಿಡಿಸ್ತಾರೆ. ಬುಡ ಬಿಡಿಸೋದು ಅಂತಿದೆ ಅಂದ್ರೆ ಸುತ್ತ ಬಗೆಯೋದು ಅಂತ ಕರೀತಾರೆ, ಗುಣಿ ಮಾಡೋದು ಅಂತಾರೆ ರೈತರು. ಮಾಡ್ಬೇಕಾದ್ರೆ ಬೇರ್ ಕಡಿತಾರೆ. ಏನಕ್ಕೆ ಅಂದ್ರೆ ಮಣ್ಣಾಕಿಂತ ಮೊದಲು ಬೇರ್ ಕಡಿದ್ರೆ ಹೊಸ ಬೇರ್ ಬಂದ್ರೆ ಸಖತ್ತಾಗಿ ಬರುತ್ತೆ ಗಿಡ ಅಂತ. ಇದರಲ್ಲಿ ಒಂದು ತಿಳ್ಕೊಡಿ, ಯಾವುದೇ ಕಾರಣಕ್ಕೂ ತೋಟಗಾರಿಕೆ ಬೆಳೆಯಲ್ಲಿ ಗಿಡದ ಒಂದೂವರೆಯಿಂದ ಎರಡು ಅಡಿ ಮುಟ್ಟಕ್ಕೆ ಹೋಗಬಾರದು. ಅದು ಪಾಡಿ ಅದು ಫಿಕ್ಸ್ ಆಗಿರುತ್ತೆ. ನೀವು ಕಡಿದ್ರೆ ಗಿಡ ಮೇಲೆ ಹೋಗ್ತಾ ಬರುತ್ತೆ, ಸೊ ಗಾಳಿ ಮಳೆ ಬಂದ್ರೆ ಮುರಿಯತ್ತೆ. ನೀವು ನಾನು ಹೇಳಿರೋ ಎಲ್ಲ ಇದನ್ನ ನಿಮ್ಮ ಗಿಡದ ಬುಡದ ಒಂದೂವರೆ ಅಡಿ ಬಿಟ್ಟು ಮಾಡಬೇಕು. ಯಾವುದೇ ಕಾರಣಕ್ಕೂ ಬುಡಕ್ಕೆ ಕೈಯೇ ಹಾಕಬಾರದು. ಒಂದು ಎಕರೆಯನ್ನು ಮಾಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಅನುಭವ ಬಂದ ಮೇಲೆ ನೀವು ಅದನ್ನ ವಿಸ್ತಾರ ಮಾಡಿ. ಇದರಲ್ಲಿ ತುಂಬಾ ಟೆಕ್ನಾಲಜಿನೂ ಇಲ್ಲ, ತುಂಬಾ ಕಷ್ಟ ಪಡೋದು ಇಲ್ಲ. ಹಸಿರೆಲೆ ಗೊಬ್ಬರ ಒಂದೇ ಸೆಣಬು ಅಥವಾ ಡೈಚಾಗಿ ಏನು ಕಷ್ಟ ಪಡ್ತೀರಾ, ಐದು ಧಾನ್ಯಕ್ಕೂ ಅಷ್ಟೇ ಕಷ್ಟ ಪಡೋದು. ಅದಕ್ಕೆ ಒಂದು ನೀರು ಕೊಡ್ತೀರಾ, ಇದಕ್ಕೂ ಒಂದು ನೀರು ಕೊಡ್ತೀರಾ. ಅದನ್ನ ಮಣ್ಣಿಗೆ ಬೆರೆಸ್ತೀರಾ, ಇದನ್ನು ಮಣ್ಣಿಗೆ ಬೆರೆಸ್ತೀರಾ. ಇಲ್ಲಿ ಮಣ್ಣಿಗೆ ಬೆರೆಸ ನಂತರ ಆಗುವ ಪರಿಮಾಣ ಅಥವಾ ಅದ್ರ ಮೇಲೆ ಎಫೆಕ್ಟ್ ಅಂತ ಕರಿತೀವಿ. ಸೊ ಏನು ಅನ್ನೋದು ಗೊತ್ತಾಗೋದು ಬೆಳೆಯಿಂದ. ಸೊ ಹಾಗಾಗಿ ಎಸ್, ಒಂದು ವರ್ಷದ ನಂತರ ಇದನ್ನ ಮಾಡೋದು ಕಡಿಮೆ ಖರ್ಚಿನಲ್ಲಿ ಸಾವಯವ ಕೃಷಿ ಮಾಡೋದು. ಸೊ ಹಾಗಾಗಿ ಸಾವಯವ ಕೃಷಿ ಸಾಮಾನ್ಯವಾಗಿ ಈಗ ಬಂದಿರೋದು ಆಹಾರ ಬೆಳೆಗಳಿಗೆ ಕಮ್ಮಿ. ಯಾಕೆಂದ್ರೆ ಊಟಕ್ಕೆ ಬಳಸೋದಕ್ಕೆ ಸಾವಯವ ಬೆಳೆಗಳನ್ನ ಮನೆಗೆ ಬೇಕಾದಷ್ಟು ಸ್ವಲ್ಪ ಮಾರ್ಕೆಟ್ ಬಿಡುವಷ್ಟು ಮಾಡ್ತಿದ್ದಾರೆ, ಬಿಟ್ರೆ ಪೂರ್ಣ ಪ್ರಮಾಣದಲ್ಲಿ ಮಾಡೋದು ತುಂಬಾನೇ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಇದೆ. ಆದ್ರೆ ಈಸಿಯಾಗಿ ಇದನ್ನ ತೋಟಗಾರಿಕೆ ಬೆಳೆಗಳಿಗೆ ಅಳವಡಿಸಬಹುದು. ಸೊ ಗದ್ದೆ ಭಾಗದಲ್ಲಿ ಬಂತ, ಗದ್ದೆ ಭಾಗ ನೋಡಿ, ನಮಗೆ ಭತ್ತ ಮಾಡ್ತೀವಿ ತಿಳ್ಕೊಡಿ, ಭತ್ತ ಮಾಡಿದ್ರೆ ನಮಗೆ ಸಸಿ ಬಿಡಬೇಕಾದ್ರೆ ನೀರು ಬರುತ್ತೆ. ನೀರು ಬಂದ್ರೆ ಒಂದು ಸೆಣಬು ಅಥವಾ ಡಾಯಿಂಚ ಇರ್ತೀವಿ, 30-45 ಸಂಖ್ಯೆ ಮಣ್ಣಿಗೆ ಸೇರಿಸ್ತೀವಿ ಅಂತ ಇಟ್ಕೊಂಡು ಸೇರಿಸಿದ್ರೆ ನೆಕ್ಸ್ಟ್ ಕಂಟಿನ್ಯೂಸ್ ನೀರು ನಿಂತಿರುತ್ತೆ. ಈ ಬರೇ ಒಂದು ಪ್ರಮಾಣ ಆ ಬೆಳೆಗಳಿಗೆ ಸಾಕಾಗಲ್ಲ, ಅನಿವಾರ್ಯವಾಗಿ ರಾಸಾಯನಿಕ ಬಳಸಲೇಬೇಕಾಗತ್ತೆ. ಹಾಗಾಗಿ ಒಂದು, ಎರಡನೇದು ನಾವು ಬಳಸುವ ತಳಿ ಮೇಲೆ ಹೋಗುತ್ತೆ. ನಾಟಿ ತಳಿ ಬೆಳೆಸ್ತಿದೀವೋ ಹೈಬ್ರಿಡ್ ಹೈ ಹೀಲ್ಡಿಂಗ್ ಬಳಸ್ತಿದೀವೋ ಅನ್ನೋದ್ರ ಮೇಲೆ. ಹೈಬ್ರಿಡ್ ಹೈ ಹೀಲ್ಡ್ ಜಾಸ್ತಿ ಪೋಷಕಾಂಶಗಳನ್ನು ಬಯಸತ್ತೆ, ನಾಟಿ ಅದು ಅಷ್ಟು ಬಯಸಲ್ಲ. ಸೊ ಇಲ್ಲಿ ನಾವು ಹೈಬ್ರಿಡ್ ಹೈ ಹೀಲ್ಡ್ ಬೆಳೆದಾಗ ಸಹಜವಾಗಿ ರಾಸಾಯನಿಕ ಕೊಡಬೇಕಾದ ಅನಿವಾರ್ಯತೆ ಬರುತ್ತೆ. ಸೊ ನೀವು ಮೊದಲನೇದಾಗಿ ನಿಮ್ಮ ಜಮೀನಿನಲ್ಲಿ ಯಾವುದೇ ಖಾಲಿ ಸಮಯ ಇದ್ದು ನೀರನ್ನ ಇದ್ರೆ ನಾ ಹೇಳಿರೋ ಧಾನ್ಯಗಳನ್ನ ಚೆಲ್ಲಿ 45-50 ದಿವಸ ಮಣ್ಣು ಸೇರಿಸಿ. ಇದನ್ನ ಮಾಡೋದ್ರಿಂದ ಏನು ತುಂಬಾ ತೊಂದರೆನೂ ಇಲ್ಲ, ಮಣ್ಣಿನ ಆರೋಗ್ಯ ಸರಿಯಿರುತ್ತೆ. ಅದರ ಜೊತೆಗೆ ಇಲಾಖೆನಲ್ಲಿ ಅಸಿಸ್ಟೋಬ್ಯಾಕ್ಟರು, ಅಸೋಸ್ಪೈರಲಮು, ಪಾಸೋಬ್ಯಾಕ್ಟರು, ಜೈವಾಣು ಗೊಬ್ಬರಗಳು, ಕಾಂಪೋಸ್ಟು, ಎರೆ ಗೊಬ್ಬರ, ಹೀಗೆ ಹೆಸರೆಲೆ ಗೊಬ್ಬರ, ಹೀಗೆ ರಿಯಾಯಿತಿ ದರಲ್ಲಿರುತ್ತೆ. ಯಾವುದನ್ನಾರು ಬಳಸಿ. ನಾನು ಹೇಳಬೇಕಾ, ರಾಸಾಯನಿಕ ಬಿಡಬೇಕಂದ್ರೆ ಸಾವಯವ ಪ್ರಮಾಣನ ಬಳಸ್ತಾ ಬಳಸ್ತಾ ಬಳಕೆ ಜಾಸ್ತಿ ಮಾಡ್ತಾ ಮಾಡ್ತಾ ಮಾಡ್ತಾ ರಾಸಾಯನಿಕ ಬಿಡೋದು ಒಳ್ಳೇದು. ಸಡನ್ ಆಗಿ ಬಿಡಬಾರ್ದು, ಹಂತ ಹಂತ. ಹೌದೌದು, ಮಣ್ಣಿನ ರಚನೆ ಮತ್ತು ಮಣ್ಣಿನ ಸ್ವರೂಪ, ಮಣ್ಣಿನ ಗುಣ ಎಲ್ಲವೂ ಅಡ್ಜಸ್ಟ್ ಆಗಬೇಕಂದ್ರೆ ಅದು ಗ್ರ್ಯಾಜುವಲ್ ಆಗಿ ಆಗೋ ಪ್ರೊಸೆಸ್. ಸೊ ಹಾಗೆ ಮಾಡೋದು ಒಳ್ಳೇದು. ರೈತರು ಇದಿಷ್ಟನ್ನು ಇವತ್ತು ತಾವು ಹೇಳಿದಂತ ಎಲ್ಲಾ ಕ್ರಮಗಳನ್ನು ಅನುಸರಿಸಿ ಸಾವಯವ ಕೃಷಿ ಮಾಡಲಿ ಅಂತ ಹೇಳ್ತಾ ಸರ್ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿ ಈ ಕುರಿತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಭದ್ರಾವತಿ ಹಳ್ಳಿಕೆರೆಯ ಕೃಷಿ ಅಧಿಕಾರಿಗಳಾದ ಎನ್ಜಿ ರಘುನಾಥ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಅಣ್ಣ ತಂಗಿ ಪದ ಕೇಳೋಣ. ಕರಕಂದ ಬಿಡೋ ಮಾತಿಗೆ ನಾನೋ ಏರೋಲಾರೇ ನಾನೋ ಏರೋಲಾರೇ ಏರೋಲಾರೇ ಆಗಲೇ ನಾನು ಮಾತಿಗೆ ನಾನೋ ಏರೋಲಾರೇ ಏರೋಲಾರೇ ಬಿಡೋ ಮಾತಿಗೆ ನಾನೋ ಏರೋಲಾರೇ ಏರೋಲಾರೇ ಆಗಲೇ ಮನೆ ಆಗಲೇ ನಾನಿರಲ್ಲ ಅಗಲಂದರಗಳಿಗೆ ಇರೋಲಾರೆ ಇದುವರೆಗೂ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕೆಂಚಮ್ಮ ಮತ್ತು ಸಂಗಡಗರಿಂದ ಅಣ್ಣಾ ತಂಗಿ ಪದ ಕೇಳಿದಿರಿ. ಪರಿಸ್ಥಿತಿ ಅನುಕೂಲವಿದ್ರೆ ಡೆಕಾಲ್ಬ್ 9178 ಬಿತ್ತನೆ ಮಾಡೋ. ಯಾವುದು ಡೆಕಾಲ್ಬ್ 9178? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡೆಕಾಲ್ಬ್ 9178 ಬೆಳೆ ಸೂಪರ್ ಇಳುವರಿ ಬಂಪರ್.